ಎಲ್ಲೋ ಒಂದೆರಡು ಕಡೆ ಆಗಿರಬಹುದು, ಹದ ಮಳೆ ಕೂಡ ಆಗಿರಬಹುದು. ಅಲ್ಲಿ ಅವರಿಗೆ ಅನುಕೂಲ ಆಗಿದ್ದು ಸಂತೋಷದ ವಿಷಯ. ಆದರೆ ಇನ್ನೂ ಬಹುತೇಕರು ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ. ಸಮಾಧಾನ ತರುವಂತಹ ಸಂತೋಷ ಕೊಡುವಂತಹ ಮಳೆ ಇಲ್ಲಿ ತನಕ ಈ ಸೀಸನ್ ಒಳಗ ಆಗಿಲ್ಲ. ಈ ಸಲ ಮಾನ್ಸೂನ್ ಜಲ್ದಿ ಬಂತು, ಅದರ ಜೊತೆಗೆ ಇಡೀ ದೇಶವನ್ನು ಬಹಳ ಜಲ್ದಿ ವ್ಯಾಪಿಸಿಕೊಳ್ತು. ಭಾರತೀಯ ಹವಾಮಾನ ಇಲಾಖೆಯವರು ಮೊನ್ನೆ ಇದನ್ನ ಘೋಷಣೆ ಮಾಡಿದ್ದಾರೆ. ಈ ಸಲದ ನೈಋತ್ಯ ಮುಂಗಾರು ಜುಲೈ 2ನೇ ತಾರೀಕಿಗೆ ಇಡೀ ದೇಶವನ್ನ ವ್ಯಾಪಿಸಿಕೊಳ್ಳದ ಅನ್ನುವಂತಹ ಒಂದು ಘೋಷಣೆಯನ್ನು ಅವರು ಮಾಡಿದ್ದಾರೆ ಅಧಿಕೃತವಾಗಿ. ಈ ಸಲ ಬಹುತೇಕವಾಗಿ ಒಂದೇ ಒಂದು ತಿಂಗಳಲ್ಲಿ ಇಡೀ ದೇಶವನ್ನ ಮಾನ್ಸೂನ್ ವ್ಯಾಪಿಸಿಕೊಂಡಿರುವುದು ಬಹಳ ಸಂತೋಷದ ವಿಷಯ. ಆದ್ರೆ ಇಲ್ಲಿ ಏನದಪ್ಪ ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನಾವು ಮಳೆಯ ಕೊರತೆಯನ್ನ ಅನುಭವಿಸ್ತಾ ಇದ್ದೀವಿ. ನಮ್ಮಲ್ಲಿ ಮಳೆ ಆಗಿಲ್ಲ, ಯಾವಾಗ ಬರ್ತದ ಅಂತೇಳಿ ಚಾತಕ ಪಕ್ಷಿಯಂಗ ನಾವು ಕಾಯ್ತಾ ಇದ್ದೀವಿ. ಸಾಕಷ್ಟು ಇದರೊಳಗೆ ತಾವು ಬಂಡವಾಳ ಹಾಕಿದ್ದೀರಿ, ಬೀಜ ಗೊಬ್ಬರಗಳನ್ನು ತರಿಸಿದ್ದೀರಿ, ಅನೇಕರು ಬಿತ್ತನೆ ಮಾಡಿದ್ದೀರಿ. ಇನ್ನು ಮುಂದೆ ಅನೇಕರು ಬಿತ್ತನೆ ಮಾಡುವಂತಹ ಕೆಲಸವನ್ನ ಮುಂದೂಡಿ ಮಳೆಗಾಗಿ ಕಾಯ್ತಾ ಇದ್ದೀರಿ. ತಾವು ಅನೇಕರು ನಮಗೆ ಕರೆ ಮಾಡಿ ಈ ವಿಷಯದ ಬಗ್ಗೆ ತಾವು ಚಿಂತೆಯನ್ನು ಕೂಡ ವ್ಯಕ್ತ ಮಾಡಿದ್ದೀರಿ. ಮಳೆ ಬರಲಿಲ್ಲ ಅಂತಂದ್ರೆ ಹೆಂಗ, ನಾವು ಈಗಾಗಲೇ ಬೀಜ ಬಿತ್ತೀವಿ ಮತ್ತು ಒಣಗಿ ಹೋದು ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದ, ಮತ್ತೊಮ್ಮೆ ನಾವು ಬಿತ್ತನೆ ಮಾಡಬೇಕಾಗ್ತದ ಅನ್ನುವಂತಹ ಒಂದು ಭಾವವನ್ನ ಬಹಳ ದೈನ್ಯತೆಯಿಂದ ತಾವು ತೋಡಿಕೊಂಡಿದ್ದೀರಿ. ಅದೇ ರೀತಿಯಾಗಿ ಮುಂದಿನ ಸನ್ನಿವೇಶ ಯಾವ ರೀತಿ ಇರುತ್ತದ ಅನ್ನುವಂಥದ್ದೇ ನೆನೆಸಿಕೊಂಡ್ರೆ ಬಹಳ ಚಿಂತೆ ಆಗ್ತದ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳ್ತಾ ಇದ್ದೀರಿ. ಆದರೆ ರೈತ ಬಾಂಧವರೇ, ಇಂಥ ಸನ್ನಿವೇಶಗಳನ್ನು ಹಿಂದಿನ ದಿನಗಳಲ್ಲಿ ಕೂಡ ನಾವು ನೋಡಿದ್ದೀವಿ, ಹಿಂದಿನ ವರ್ಷಗಳಲ್ಲಿ ನೋಡಿದ್ದೀವಿ, ಅನೇಕ ಬಾರಿ ತಾವು ಇವುಗಳನ್ನು ಎದುರಿಸಿದ್ದೀರಿ. ಅಂಥ ಒಂದು ಭಾವನೆಯನ್ನ ಈ ಸಲ ಕೂಡ ತಾವು ಹೊಂದಬೇಕು ಅನ್ನುವಂಥದ್ದೇ ನಮ್ಮ ಒಂದು ಮನವಿ. ಯಾವುದೇ ಕಾರಣಕ್ಕೂ ಅಧೈರ್ಯ ಆಗಬಾರದು. ಯಾಕಪ್ಪ ಅಂತಂದ್ರೆ ಆಶಾಭಾವನೆ ಇದ್ದೇ ಅದ. ನಮ್ಮ ತಜ್ಞರು ಮಳೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಮಾನ್ಸೂನ್ ಮುಂದುವರಿಯುವುದಕ್ಕೆ ಅಥವಾ ಮಾನ್ಸೂನ್ ಬರುವುದಕ್ಕೆ ನಮ್ಮಲ್ಲಿ ಯಾವುದೇ ಅನಾನುಕೂಲಕರವಾದಂತಹ ಅಂಶಗಳು ಇಲ್ಲ ಅನ್ನುವಂತಹ ಮಾತನ್ನ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅವರು ಇಂಥ ಸನ್ನಿವೇಶ ಇಲ್ಲ, ಮಳೆ ಆಗೋದೇ ಇಲ್ಲ, ಒಣ ಹವೆ ಇರ್ತದ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಅಂತಂದ್ರೆ ಅವಾಗ ನಾವು ಚಿಂತೆ ಮಾಡಬಹುದಾಗಿತ್ತು. ಆದ್ರೆ ಈಗ ಹಂಗೇನಿಲ್ಲ, ರೆಗ್ಯುಲರ್ ಆಗಿ ಮಳೆ ಆಗುವಂತಹ ಸಾಧ್ಯತೆಗಳು ಇದ್ದೇ ಇದ್ದಾವ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಮಳೆ ಆಗುವುದಕ್ಕೆ ಲೋಕಲ್ ಆಗಿ ಸ್ಥಳೀಯವಾಗಿ ಅನೇಕ ತೊಂದರೆಗಳು ಇರಬಹುದು. ಈ ಬಗ್ಗೆ ನಾವು ಕೂಲಂಕುಷವಾಗಿ ತಮಗೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿದೀವಿ, ಒಂದು ಮಳೆ ಆಗಬೇಕು ಅಂತಂದ್ರೆ ಏನೆಲ್ಲ ಅಂಶಗಳು ಕೂಡಿ ಕೆಲಸ ಮಾಡ್ತಾವ. ಅಂತಹ ಒಂದು ಅಂಶಗಳು ಕೆಲವೇ ಕೆಲವು ಅದರೊಳಗೆ ಇಲ್ಲ ಅಂತಂದ್ರೂ ಕೂಡ ಬಹಳಷ್ಟು ತೊಂದರೆ ಆಗ್ತದೆ, ಮಳೆ ಸರಿಯಾಗಿ ಆಗುವುದಿಲ್ಲ. ಅಂತಹ ಅನೇಕ ವೈಜ್ಞಾನಿಕ ಅಂಶಗಳು ಕಾರಣ ಆಗಿರಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಳೆ ಬರ್ತದ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಆಶಾಭಾವನೆಯನ್ನು ಇಟ್ಟುಕೊಂಡು ನಮ್ಮ ಕೆಲಸದೊಳಗೆ ತೊಡಗುವುದು ಸೂಕ್ತ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಭಾರತೀಯ ಹವಾಮಾನ ಇಲಾಖೆಯವರು ಈಗ ಜುಲೈ ತಿಂಗಳಲ್ಲಿ ಎಷ್ಟು ಮಳೆ ಆಗ್ತದ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ, ಜುಲೈ ತಿಂಗಳಲ್ಲಿ ನಮ್ಮ ದೇಶದೊಳಗೆ ಯಾವ ರೀತಿ ಮಳೆ ಇರಬಹುದು ಅನ್ನೋದ್ರ ಬಗ್ಗೆ. ಇದು ಬಹಳ ಆಶಾಭಾವನೆ ವ್ಯಕ್ತ ಮಾಡುವಂತಹ ಒಂದು ವಿಚಾರ ಅಂತೇಳಿ ನಮಗ ಅನಿಸ್ತದ. ಜುಲೈ ತಿಂಗಳಲ್ಲಿ ನಮ್ಮ ಭಾಗದೊಳಗೆ ಒಳ್ಳೆ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆ ಅದ. ಅದನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಉತ್ತರ ಭಾರತ, ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳು, ಬಹುತೇಕ ಭಾಗಗಳಲ್ಲಿ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ದಕ್ಷಿಣ ಭಾರತದ ಬಹುತೇಕ ಭಾಗಗಳು ಅಂತ ಇದ್ದಾರೆ ಅಂದ್ರೆ ಬಹುತೇಕ ಭಾಗಗಳಲ್ಲಿ ನಾವು ಕೂಡ ಸೇರ್ತೀವಿ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಇನ್ನು ಪೂರ್ವ ಭಾರತ, ಈಶಾನ್ಯ ಭಾರತ, ಪೂರ್ವ ಮಧ್ಯ ಭಾರತದ ಅನೇಕ ಪ್ರದೇಶಗಳು, ದಕ್ಷಿಣ ಭಾರತದ ಪಶ್ಚಿಮ ಪ್ರದೇಶದ ಕೆಲವು ಭಾಗಗಳು, ಇಲ್ಲಿ ಸಾಮಾನ್ಯ ಮಳೆ ಆಗಬಹುದು ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಪಶ್ಚಿಮ ಭಾಗ ಅಂತಂದ್ರೆ ನಮಗೆ ಸಂಬಂಧ ಬೀಳುವುದಿಲ್ಲ, ನಾವು ಉತ್ತರದ ಒಳನಾಡು ಪ್ರದೇಶದಲ್ಲಿದ್ದೀವಿ. ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳಲ್ಲಿ ನಾವು ಇರೋದ್ರಿಂದ ಕರಾವಳಿ ಪ್ರದೇಶದೊಳಗೆ ಅವರು ಹೇಳ್ತಾ ಇದ್ದಾರೆ, ಪಶ್ಚಿಮ ಅಂತಂದ್ರೆ ಕರಾವಳಿ ಪ್ರದೇಶಗಳು ಬರ್ತಾವ, ಅಲ್ಲಿ ಕಡಿಮೆ ಮಳೆ ಆಗ್ತದೆ ಅನ್ನುವಂತಹ ಒಂದು ಸೂಚನೆ ಅವರು ನೀಡ್ತಾ ಇದ್ದಾರೆ. ಇಡೀ ದೇಶವನ್ನ ನಾವು ಗಮನಿಸಿದ್ರೆ ಸಾಮಾನ್ಯವಾದಂತಹ ಒಂದು ಮಳೆ ಜುಲೈ ತಿಂಗಳಲ್ಲಿ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಶೇಕಡಾ 94%-106% ಮಳೆಯನ್ನ ಜುಲೈದೊಳಗೆ ನಾವು ಕಾಣಬಹುದು ಅಂತೇಳಿ. ಇನ್ನು ಎಷ್ಟು ಮಳೆ ನಾವು ಜುಲೈದೊಳಗೆ ಪಡೀತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಲೆಕ್ಕ ಕೂಡ ಅದ. 1971-2020 ತನಕ ಏನು 50 ವರ್ಷದ ಹಿಂದಿನ ಸರಾಸರಿ ಇದೆ ನಮ್ಮ ದೇಶದೊಳಗೆ. ಈ 50 ವರ್ಷಗಳಲ್ಲಿ ಸರಾಸರಿಯಾಗಿ ಜುಲೈ ತಿಂಗಳಲ್ಲಿ ಎಷ್ಟು ಮಳೆ ಆಗ್ಯದ ಅನ್ನುವಂತಹ ಒಂದು ಲೆಕ್ಕ ಅದ. ಆ ಲೆಕ್ಕದ ಪ್ರಕಾರ ಸಾಮಾನ್ಯ ಮಳೆಯನ್ನು ನಾವು ಈ ಸಮಯದೊಳಗೆ ನಿರೀಕ್ಷೆ ಮಾಡಬಹುದಾಗ್ಯದ. ಜುಲೈ ತಿಂಗಳಲ್ಲಿ ಈ ಒಂದು ಅವಧಿಯೊಳಗೆ ನಾವು 280.4 ಮಿಲಿಮೀಟರ್ನಷ್ಟು ಮಳೆಯನ್ನು ಪ್ರತಿ ವರ್ಷ ಪಡೀತಾ ಇದ್ದೀವಿ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ 280 ಮಿಲಿಮೀಟರ್ನಷ್ಟು ಮಳೆ ಆಗೇ ಆಗ್ತದೆ. ಅದರ ಜೊತೆಗೆ ಈಗಾಗಲೇ ಹೇಳದಂಗ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಕೂಡ ಆಗುವುದು ಅನ್ನುವಂತಹ ಮಾತದ. ಅದಕ್ಕೆ ಈಗ ಹೆಂಗೂ ನಾವು ಜುಲೈದೊಳಗಿದ್ದೀವಿ, ಈ ಜುಲೈ ತಿಂಗಳಲ್ಲಿ ಈ ಮಾತಿನ ಮೇಲೆ ಭರವಸೆ ಇಟ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಸನ್ನಿವೇಶಗಳು ಯಾವತ್ತೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ನಾವು ಸಾಮಾನ್ಯವಾಗಿ ಇದು ನಮ್ಮ ಹಿರಿಯರ ಅನುಭವ ಕೂಡ ಹೌದು, ನಮ್ಮ ತಜ್ಞರು ಕೂಡ ಹೇಳ್ತಾ ಬಂದಿದ್ದಾರೆ. ಏನು ಅಂತಂದ್ರೆ ಪೂರ್ವ ಮುಂಗಾರು ಸಮಯದೊಳಗೆ ಏನು ಮಳೆ ಹೆಚ್ಚಿಗಾಯಿತು ಅಂತಂದ್ರೆ ಮುಂಗಾರು ಮಳೆ ಸ್ವಲ್ಪ ತಡ ಆಗ್ತದೆ ಅಥವಾ ಮಳೆ ಕುಂಠಿತ ಆಗ್ತದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆ ಕುಂಠಿತ ಆಗ್ತದೆ ಅನ್ನುವಂತಹ ಸಾಮಾನ್ಯವಾದಂತಹ ಒಂದು ನಂಬಿಕೆ ಇದ್ದೇ ಅದ. ಅದು ಬಹುತೇಕ ಸಂದರ್ಭಗಳಲ್ಲಿ ನಿಜ ಆಕ್ಕೋತಾನೆ ಬಂದದ. ಅನೇಕ ವರ್ಷಗಳಲ್ಲಿ ನಾವು ನೋಡಿವಿ ಮಳೆ ಮುಂದೆ ಹೋಗಿದ್ದು, ಜುಲೈ ತಿಂಗಳಲ್ಲಿ ಒಳ್ಳೆ ಮಳೆಯಾಗಿದ್ದು, ಆ ನಂತರ ಆಗಸ್ಟ್ ಸೆಪ್ಟೆಂಬರ್ ಈ 2-3 ತಿಂಗಳಲ್ಲಿ ಒಳ್ಳೆ ಮಳೆಯಾಗಿದ್ದನ್ನ ನಾವು ನೋಡಿದ್ದೀವಿ. ಅಂಥದೇ ಒಂದು ಭರವಸೆಯನ್ನ ನಾವು ಇವತ್ತಿನ ದಿವಸ ಇಟ್ಟುಕೊಳ್ಳೋಣ. ಹೆಂಗು ತಜ್ಞರು ಹೇಳಿದ್ದಾರೆ, ಸಾಮಾನ್ಯ ಮಳೆ ಅದಕ್ಕಿಂತ ಹೆಚ್ಚಿನ ಮಳೆ ನಮ್ಮ ಭಾಗದೊಳಗೆ ಆಗ್ತದ ಅನ್ನುವಂತಹ ವಿಚಾರ ಅವರು ಹೇಳಿದ್ದಾರಲ್ಲ, ಅದಕ್ಕೆ ನಾವು ನಮ್ಮ ಕೆಲಸಗಳನ್ನ ಮುಂದುವರೆಸಿಕೊಂಡು ಯಾವುದೇ ಆತಂಕ ಇರಲಾರದೆ ಮುನ್ನಡೆಯೋಣ ಅನ್ನುವಂತಹ ಒಂದು ಮಾತನ್ನ ನೆನಪಿನೊಳಗೆ ಇಟ್ಟುಕೊಳ್ಳೋಣ. ಅದರ ಜೊತೆಗೆ ಜಾಗತಿಕವಾದಂತಹ ಘಟನೆಗಳೇನದಾವ, ಅಂತಹ ಘಟನೆಗಳು ಕೂಡ ಸಕ್ರಿಯ ಅದಾವ ಮತ್ತ ಸಕಾರಾತ್ಮಕವಾಗಿ ಅದಾವ ಅನ್ನುವಂತಹ ವಿಷಯ. ಲಾನಿನಾ ಅನ್ನುವಂತಹ ಒಂದು ಘಟನೆ ಬಗ್ಗೆ ನಾನು ತಮಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೆ. ಲಾನಿನಾ ಅನ್ನುವಂಥದ್ದು ಪೆಸಿಫಿಕ್ ಮಹಾಸಾಗರದೊಳಗೆ ಒಂದು ತಂಪು ನೀರಿನ ಪ್ರವಾಹ. ಈ ಪ್ರವಾಹ ಕ್ರಿಯಾಶೀಲ ಇತ್ತು ಅಂತಂದ್ರೆ ನಮ್ಮ ಭಾಗದೊಳಗೆ ಒಳ್ಳೆ ಮಳೆ ಆಗ್ತದೆ ಅನ್ನುವಂತಹ ಒಂದು ಸೂಚನೆ ಇರ್ತದೆ. ಈ ಲಾನಿನ ಈ ಸಲ ಕ್ರಿಯಾಶೀಲ ಇರೋದ್ರಿಂದ ಅದರ ಪರಿಣಾಮ ನಮ್ಮ ಮೇಲೆ ಆಗೇ ಆಗ್ತದೆ. ಈ ಹಂಗಾಮ ಪೂರ್ತಿ ಇದು ಕ್ರಿಯಾಶೀಲ ಇರ್ತದೆ, ಹಿಂಗಾಗಿ ಯಾವುದೇ ಆತಂಕಕ್ಕೊಳಗಾಗುವುದು ಬೇಡ. ಮಳೆ ಸಾಮಾನ್ಯವಾಗಿ ಬರುವಷ್ಟು ಬಂದೇ ಬರ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಎಲ್ಲ ಅಂಶಗಳನ್ನ ನಾವು ಗಮನದೊಳಗಿಟ್ಟುಕೊಂಡು ಇವತ್ತಿಲ್ಲ ನಾಳೆ ನಮಗೆ ಒಳ್ಳೆ ಮಳೆ ಆಗ್ತದೆ ಅನ್ನುವಂತಹ ಮಾತಿನೊಳಗೆ ನಂಬಿಕೆಯನ್ನ ಇಡೋಣ ಮತ್ತು ಆ ರೀತಿಯೊಳಗೆ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗೋಣ. ಆತ್ಮೀಯರೇ, ಆರಿದ್ರ ಮಳೆ ನಿರ್ಗಮನ ಆಗ್ತಾ ಇದೆ. ಈ ಸಲ ಆರಿದ್ರ ಮಳೆ ಮಧ್ಯಮ ವೃಷ್ಟಿಯನ್ನು ಸುರಿಸ್ತದೆ ಅನ್ನುವಂತಹ ಮಾತಿತ್ತು. ಕೆಲವು ಕಡೆ ಹದವಾದಂತಹ ಮಳೆ ಇದೆ ಅಂತ ಹೇಳಿದ್ರು. ಮಾನ್ಸೂನ್ ಮಾರುತಗಳು ಚುರುಕಾಗಿರ್ತಾವ ಅನ್ನುವಂತಹ ಮಾತಿತ್ತು. ದಕ್ಷಿಣ ಒಳನಾಡು, ಕರಾವಳಿ ಮತ್ತು ಕೇರಳಗಳಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಅನ್ನುವಂತಹ ಒಂದು ಸೂಚನೆ ಆರಿದ್ರ ಮಳೆಯ ಸಂದರ್ಭದೊಳಗೆ ಇತ್ತು. ಆದ್ರೆ ಆರಿದ್ರ ಮಳೆ ನಮ್ಮ ಲೆಕ್ಕದ ಪ್ರಕಾರ ಅಥವಾ ನಮ್ಮ ಭಾಗದೊಳಗೆ ನಾವು ಗಮನ ಹರಿಸಿದ್ರೆ ಆರಿದ್ರ ಮಳೆ ನಮಗೇನು ಅಷ್ಟು ಒಳ್ಳೆಯದನ್ನ ಮಾಡಿಲ್ಲ. ಮಧ್ಯಮ ವೃಷ್ಟಿ ಅಂತೇನು ನಾವು ಕರೀತಾ ಇದ್ದೀವಿ ಅಂತ ವೃಷ್ಟಿಯೇನು ನಮ್ಮಲ್ಲಿ ಆಗಿಲ್ಲ. ಎಲ್ಲೋ ಒಂದೆರಡು ಕಡೆ ಮಳೆ ಆಗಿದ್ದನ್ನು ಬಿಟ್ಟರೆ ಉಳಿದ ಕಡೆ ಬಹುತೇಕವಾಗಿ ಆರಿದ್ರ ಮಳೆ ನಮಗೆ ಸರಿಯಾಗಿ ಆಗಿಲ್ಲ ಅನ್ನುವಂತಹ ಮಾತು. ಕೆಲವು ಕಡೆ ಹದ ಮಳೆ ಅಂತ ಹೇಳಿದ್ರು ಆಗಿರಬಹುದು. ವಿಶೇಷವಾಗಿ ಕರಾವಳಿ ಪ್ರದೇಶಗಳಲ್ಲಂತೂ ನಾವು ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಅದ. ಮತ್ತೆ ಈಶಾನ್ಯ ಭಾರತದೊಳಗೂ ಮಳೆ ಆಯಿತು, ಇನ್ನು ಉತ್ತರ ಭಾರತದೊಳಗೂ ಕೂಡ ಮಳೆ ಆಯಿತು. ನಮ್ಮ ಒಂದು ಲೆಕ್ಕಕ್ಕೆ ಈ ಆರಿದ್ರ ಮಳೆ ಯಾಕೋ ನಮಗೆ ಮುನಿಸಿಕೊಂಡಿತು ಅಂತ ಹೇಳಬಹುದು. ಮಾನ್ಸೂನ್ ಮಾರುತಗಳು ಚುರುಕಾಗಿರ್ತಾವ ಅನ್ನುವಂತಹ ಮಾತಿತ್ತು. ಹೌದು, ಕೆಲವೊಂದು ಕಡೆ ಅಂತೂ ಚುರುಕಾಗಿದ್ದು ಅದನ್ನ ನಾವು ನೋಡಿದೀವಿ. ಆದ್ರೆ ನಮ್ಮ ಭಾಗದ ವಿಷಯಕ್ಕೆ ಬಂದಾಗ ಇದು ಯಾಕೋ ತಿರುವು ಮುರುವು ಆಯಿತು ಅನ್ನೋದು ಸ್ವಲ್ಪ ಬೇಸರದ ವಿಷಯ. ಇನ್ನ ಮುಂದಿನ ಮಳೆ ಪುನರ್ವಸು ಆಗಮನ ಆಗ್ತಾ ಇದೆ. ಪುನರ್ವಸು ಇವತ್ತಿನಿಂದ ಶುರುವಾಗಿ ಜುಲೈ 19 ತನಕ ಇರ್ತದ. ಪುನರ್ವಸು ಬಗ್ಗೆ ಹೇಳಬೇಕು ಅಂತಂದ್ರೆ ಅಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಬೇಸರ ಮೂಡಿಸುವಂತಹ ಒಂದು ಸನ್ನಿವೇಶ ಅದ. ಪುನರ್ವಸು ಈ ಸಲ ಅಲ್ಪ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತರ ಭಾರತದೊಳಗೆ ಹವಾಮಾನದೊಳಗೆ ಮುಖ್ಯವಾದಂತಹ ಬದಲಾವಣೆಗಳು ಆಗ್ತಾವ ಈ ಸಂದರ್ಭದೊಳಗೆ ಅನ್ನುವಂತಹ ಮಾತದ. ದಕ್ಷಿಣ ಕರ್ನಾಟಕದೊಳಗೆ ಮೋಡ ಕವಿದ ವಾತಾವರಣ ಇರ್ತೈತಿ. ವಾಯವ್ಯ ಭಾರತದೊಳಗೆ ಅತಿವೃಷ್ಟಿ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತದೊಳಗೆ ಕೆಲವು ಕಡೆ ಒಣಹವೆ ಹೆಚ್ಚಾಗ್ತದ ಅನ್ನುವಂತಹ ಮಾತದ. ಮುಂಗಾರು ಮಧ್ಯಮಗತಿಯೊಳಗೆ ಚಟುವಟಿಕೆಯಿಂದ ಇರ್ತದ ಅನ್ನುವಂತಹ ಮಾತು ಸಮಾಧಾನ ಕೊಡುವಂತದ್ದು. ಯಾಕಂತಂದ್ರೆ ಚುರುಕಾಗಿರಬೇಕು ಮುಂಗಾರು, ದುರ್ಬಲ ಆಗಿರಬಾರದು. ಈ ನಿಟ್ಟಿನೊಳಗೆ ಮಧ್ಯಮ ಗತಿಯೊಳಗೇನು ಮುಂಗಾರು ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸಮಾಧಾನ ಕೊಡುವಂತದ್ದು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಸಾಮಾನ್ಯ ಮಳೆ ಆಗಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಈಶಾನ್ಯ ಭಾರತದೊಳಗೆ ಚಂಡಮಾರುತ ಬೀಸಬಹುದು ಅನ್ನುವಂಥದ್ದು. ಎಲ್ಲಿ ಏನೇ ಆಗಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇದೆ, ಅದು ನಮಗೆ ಉಪಯೋಗ ಆಗಂಗಿಲ್ಲ. ನಮ್ಮ ಭಾಗದೊಳಗೆ ಮಳೆ ಆದರೆ ನಮಗೆ ಈಗ ಸಂತೋಷದ ವಿಷಯ. ದಿನಾಂಕ ಜುಲೈ 6, 7, 8, 10, 11, 13, 14, 16, 16, 18, 19 ಈ ದಿನಗಳಂದು ಒಳ್ಳೆ ಮಳೆ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ಜುಲೈ 6, 7, 8, 10, 11, 13, 14, 16, 16, 18, 19 ಈ ದಿನಗಳಂದು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಜುಲೈ 6 ರಿಂದ ಬರುವ ಮಂಗಳವಾರ ಜುಲೈ 12 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಹಗುರವಾದಂತಹ ಮಳೆಯನ್ನ ನಾವು ಈ ವಾರ ನಿರೀಕ್ಷೆ ಮಾಡಬಹುದು. ಬಹುತೇಕ ವಾರ ಪೂರ್ತಿ ಪ್ರತಿ ದಿವಸ ಎಲ್ಲಾ ಕಡೆ ಮಳೆಯಾಗುವಂತಹ ಸಂದರ್ಭಗಳು ಸನ್ನಿವೇಶಗಳು ಅದಾವ. ಆದ್ರೆ ಅತಿ ಹಗುರದಿಂದ ಹಗುರ ಮಳೆಯನ್ನ ನಾವು ಪ್ರತಿ ದಿವಸ ನೋಡಬಹುದಾಗಿದೆ. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲು, ಹಿಂಗ ಅನೇಕ ಬಗೆಯ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ. ಕೆಲವು ಕಡೆಗಳಲ್ಲಿ ಗುಡುಗು ಮಿಂಚುಗಳು ಮಳೆಯ ಜೊತೆಗೆ ಇರಬಹುದಾಗಿದೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 6ನೇ ತಾರೀಕು, ಶನಿವಾರ 9ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 75%, ಗುರುವಾರ 7ನೇ ತಾರೀಕು 70%, ಶುಕ್ರವಾರ 8ನೇ ತಾರೀಕು, ಸೋಮವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ರವಿವಾರ 10ನೇ ತಾರೀಕು 80%, ಮತ್ತು ಮಂಗಳವಾರ 12ನೇ ತಾರೀಕು ಶೇಕಡ 90%, ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ವಾರ ಪೂರ್ತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಒಟ್ಟು ಒಂದು ವಾರದೊಳಗೆ 26.5 mm ಮಳೆಯನ್ನ ನಾವು ಈ ವಾರ ನಿರೀಕ್ಷೆ ಮಾಡಬಹುದು ಕಲಬುರಗಿ ಜಿಲ್ಲೆ ಒಳಗೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 7ನೇ ತಾರೀಕು, ಶನಿವಾರ 9ನೇ ತಾರೀಕು ಮಳೆಯ ಸಾಧ್ಯತೆಗಳು 80%, ಶುಕ್ರವಾರ 8ನೇ ತಾರೀಕು ಅಲ್ಲದೆ ರವಿವಾರ 10ನೇ ತಾರೀಕು 85%, ಸೋಮವಾರ 11ನೇ ತಾರೀಕು ಮತ್ತು ಮಂಗಳವಾರ 12ನೇ ತಾರೀಕು ಈ ಎರಡು ದಿವಸ ಶೇಕಡ 90%, ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗೆ ವಾರ ಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಟ್ಟು ಒಂದು ವಾರದ ಅವಧಿಯೊಳಗೆ ಒಳ್ಳೆ ಮಳೆಯನ್ನ ನಾವು ಬೀದರ್ ಜಿಲ್ಲೆ ಒಳಗೆ ನಿರೀಕ್ಷೆ ಮಾಡುವುದು. 42 mm ಮಳೆ ಆಗಬಹುದು ಅಂತ ಹೇಳಿ ತಜ್ಞರು ಅಂದಾಜು ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಅಲ್ಲದೆ ಗುರುವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 12ನೇ ತಾರೀಕು 75%, ಶನಿವಾರ 9%, ರವಿವಾರ 10%, ಈ ಎರಡು ದಿವಸ 70%, ಮತ್ತು ಸೋಮವಾರ 11ನೇ ತಾರೀಕು ಶೇಕಡ 60%, ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗೆ ವಾರ ಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟು ಒಂದು ವಾರದೊಳಗೆ 39 mm ಒಳ್ಳೆ ಮಳೆಯನ್ನ ನಾವು ರಾಯಚೂರು ಜಿಲ್ಲೆ ಒಳಗೆ ನಿರೀಕ್ಷೆ ಮಾಡಬಹುದು. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 7ನೇ ತಾರೀಕು ಅಲ್ಲದೆ ರವಿವಾರ 10ನೇ ತಾರೀಕು 75%, ಶುಕ್ರವಾರ 8ನೇ ತಾರೀಕು 85%, ಶನಿವಾರ 9ನೇ ತಾರೀಕು 65%, ಸೋಮವಾರ 11 ಮತ್ತು ಮಂಗಳವಾರ 12 ಈ ಎರಡು ದಿವಸ ಶೇಕಡ 80%, ಅನ್ನುವಂತಹ ಸೂಚನೆಯನ್ನ ನೀಡುತ್ತಾ ಇದ್ದಾರೆ ತಜ್ಞರು. ವಿಜಯಪುರ ಜಿಲ್ಲೆ ಒಳಗೆ ವಾರ ಪೂರ್ತಿ ಮಳೆಯ ವಾತಾವರಣ ನಾವು ನೋಡಬಹುದು, ಮಳೆ ಆಗಬಹುದು ಪ್ರತಿ ದಿವಸ ಹಗುರವಾಗಿ. ಒಟ್ಟು ಒಂದು ವಾರದ ಅವಧಿಯೊಳಗೆ ವಿಜಯಪುರ ಜಿಲ್ಲೆ ಒಳಗೆ 21 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 7ನೇ ತಾರೀಕು ಅಲ್ಲದೆ ಶನಿವಾರ 9ನೇ ತಾರೀಕು 75%, ಶುಕ್ರವಾರ 8%, ರವಿವಾರ 10%, ಸೋಮವಾರ 11%, ಈ ಮೂರು ದಿವಸ 85%, ಮತ್ತು ಮಂಗಳವಾರ 12ನೇ ತಾರೀಕು ಶೇಕಡ 80%, ಅನ್ನುವಂತಹ ಒಂದು ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗೆ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು. ಒಂದು ವಾರದ ಅವಧಿಯೊಳಗೆ ಕೊಪ್ಪಳ ಜಿಲ್ಲೆ ಒಳಗೆ 13 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 7ನೇ ತಾರೀಕು, ಶನಿವಾರ 9ನೇ ತಾರೀಕು 70%, ಶುಕ್ರವಾರ 8ನೇ ತಾರೀಕು ಮತ್ತು ಮಂಗಳವಾರ 12ನೇ ತಾರೀಕು 85%, ರವಿವಾರ 10% ಮತ್ತು ಸೋಮವಾರ 11% ಈ ಎರಡು ದಿವಸ ಶೇಕಡ 75%, ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ವಾರಪೂರ್ತಿ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು. ಒಂದು ವಾರದ ಅವಧಿಯೊಳಗೆ ಯಾದಗಿರಿ ಜಿಲ್ಲೆ ಒಳಗೆ 43 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಒಳ್ಳೆ ಪ್ರಮಾಣದ ಮಳೆ ಅಂತ ಹೇಳಿ ಹೇಳಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಅಲ್ಲದೆ ಮಂಗಳವಾರ 12ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 7%, ಶನಿವಾರ 9%, ರವಿವಾರ 10% ಮತ್ತು ಸೋಮವಾರ 11% ಈ ನಾಲ್ಕು ದಿವಸ ಶೇಕಡ 70%, ಶುಕ್ರವಾರ 8ನೇ ತಾರೀಕು 75% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗೆ ಪ್ರತಿ ದಿವಸ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಅತ್ಯಲ್ಪ ಮಳೆಯನ್ನ ನಾವು ಬಳ್ಳಾರಿ ಜಿಲ್ಲೆ ಒಳಗೆ ನೋಡಬಹುದಾಗಿದೆ. ಈ ವಾರ ಕೇವಲ 7-8 mm ಮಳೆಯನ್ನ ನಾವು ಬಳ್ಳಾರಿ ಜಿಲ್ಲೆ ಒಳಗೆ ನಿರೀಕ್ಷೆ ಮಾಡಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 7, ಶುಕ್ರವಾರ 8 ಮತ್ತು ಮಂಗಳವಾರ 12ನೇ ತಾರೀಕು 80%, ಶನಿವಾರ 9ನೇ ತಾರೀಕು 75, ರವಿವಾರ 10 ಮತ್ತು ಸೋಮವಾರ 11 ಈ ಎರಡು ದಿವಸ 85% ಅನ್ನುವಂತಹ ಸೂಚನೆ ಇದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಪ್ರತಿ ದಿವಸ ಹಗುರವಾಗಿ ಮಳೆ ಆಗಬಹುದು. ಒಂದು ವಾರದೊಳಗೆ ಬಾಗಲಕೋಟೆ ಜಿಲ್ಲೆ ಒಳಗೆ ಸುಮಾರು 16 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 7ನೇ ತಾರೀಕು 80, ಶುಕ್ರವಾರ 8, ರವಿವಾರ 10, ಸೋಮವಾರ 11 ಮತ್ತು ಮಂಗಳವಾರ 12 ಈ ನಾಲ್ಕು ದಿವಸ 90, ಶನಿವಾರ 9ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ವಾರಪೂರ್ತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡುತ್ತಾ ಇದ್ದೀವಿ. ಸೊಲ್ಲಾಪುರ ಜಿಲ್ಲೆ ಒಳಗೆ ಅಡ್ಡಿ ಇಲ್ಲ ಅನ್ನುವಷ್ಟು ಪ್ರಮಾಣದ ಮಳೆಯನ್ನ ನಾವು ಈ ವಾರ ನಿರೀಕ್ಷೆ ಮಾಡಬಹುದು. ಸುಮಾರು 40 mm ಸೊಲ್ಲಾಪುರ ಜಿಲ್ಲೆ ಒಳಗೆ ಮಳೆ ಆಗಬೇಕು. ಇನ್ನು ಜಹೀರಾಬಾದ್ ತಾಲೂಕಿನೊಳಗೆ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 7ನೇ ತಾರೀಕು 75, ಶುಕ್ರವಾರ 8 ಮತ್ತು ರವಿವಾರ 10 ಈ ಎರಡು ದಿವಸ 85, ಶನಿವಾರ 9ನೇ ತಾರೀಕು 80, ಸೋಮವಾರ 11 ಮತ್ತು ಮಂಗಳವಾರ 12 ಈ ಎರಡು ದಿವಸ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗೆ ವಾರಪೂರ್ತಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಹಗುರವಾದಂತಹ ಮಳೆ ಒಟ್ಟು ಒಂದು ವಾರದ ಅವಧಿಯೊಳಗೆ ಜಹೀರಾಬಾದ್ ತಾಲೂಕಿನೊಳಗೆ 33 mm ಮಳೆ ಆಗುತ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಮತ್ತು ಎಷ್ಟು ಪ್ರಮಾಣದ ಮಳೆ ಆಗಬಹುದು ಅನ್ನುವಂತಹ ವಿಚಾರದ ಕುರಿತು ಆಯಿತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ಈ ವಾರ ಕೂಡ ನಾವು ಆಶಾಭಾವನೆಯನ್ನ ಇಟ್ಟುಕೊಳ್ಬಹುದು. ಯಾರ್ಯಾರು ಬಿತ್ತನೆ ಮಾಡಿದ್ದೀರಿ ಅವರಿಗೂ ಕೂಡ ಅನುಕೂಲ ಆಗಬಹುದು, ಮತ್ತೆ ಯಾರ್ಯಾರು ಮುಂದೆ ಬಿತ್ತನೆ ಮಾಡಬೇಕು ಅನ್ನುವಂತಹ ಯೋಜನೆ ಒಳಗಿದ್ದೀರಿ ಅವರಿಗೂ ಕೂಡ ಅನುಕೂಲ ಆಗಬಹುದು ಅನ್ನುವಂತಹ ಒಂದು ಸನ್ನಿವೇಶ ಅದ. ಅದೇ ರೀತಿಯಾಗಿ ಆಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಚದುರಿದಂಗ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಚದುರಿದಂಗ ಅಂತಂದ್ರೆ 50% ಪ್ರದೇಶದೊಳಗೆ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಇದಕ್ಕಿಂತ ಹೆಚ್ಚಿನ ಕೂಡ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಾವು ಗಮನಿಸಿರಬಹುದು. ಹಗುರ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ, ಒಳ್ಳೆ ಹದ ಇರುವಂತಹ ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ನಾವು ಈ ಸಂದರ್ಭದೊಳಗೆ ಮಾಡಬಹುದು. ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು ಅನ್ನುವಂತಹ ಮಾತು ಅದ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದರೊಳಗೆ ಬದಲಾವಣೆಗಳು ಆಗಬಹುದು. ಅಂತಹ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ತಾವು ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಈ ಆಪ್ ಅನ್ನು ಜರೂರಾಗಿ ತಮ್ಮ ಮೊಬೈಲ್ಗಳಲ್ಲಿ ಸ್ಥಾಪನೆ ಮಾಡಿಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇಷ್ಟು ಮಾಹಿತಿ ವಿಚಾರಗಳ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಶ್ರೀಮತಿ ಸೋನವ್ವ ಬೋಜಪ್ಗೋಳ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಜಾನೆ ರಿಂಕಾರಿ ಬಾ ಕಲ್ಯಾಣಿ ಬಾ ಕೇಳಿ ಇನ್ನೊಂದು ಚೌಡ್ಕಿ ಪದ. Thank you. ಭಗವಂತನ ಭಜೆ ಸೇನೆ ನೋಡು ಭಕ್ತ ಗಾಳೇವದು ಬೇಡೋ ತುರತ ಭಗವಂತನ ಭಜೆ ಸೇನೆ ನೋಡು ಎಂಬೋದ್ ಕೋಡೆ ಹಾರಿಸ ಹುಡಿಯ ಮಾಡಿ ಆಸೆ ಎಂಬೋದ್ ಕೋಡೆ ಹಾರಿಸ ಹುಡಿಯ ಮಾಡಿ ಅದರಿಂದ ಸಿಗಬಹುದು ಸದ್ಗತಿ ಸ್ನಾನ ಜಮಖಂಡಿ ತಾಲೂಕಿನ ಹುನ್ನೂರ್ ಗ್ರಾಮದ ಶ್ರೀಮತಿ ಸೋನವಾ ಬೋಜಪ್ಗೋಳ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿದ್ರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ತಜ್ಞವಾಣಿ, ಪ್ರಾಣಿಜನ್ಯ ರೋಗಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು. ಈ ವಿಷಯವಾಗಿ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಜನಾರೋಗ್ಯ ಮತ್ತು ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಜಿ ಕರಾಟೆ ಅವರೊಂದಿಗೆ ಸಂದರ್ಶನದ ಮರುಪ್ರಸಾರ. ಸಂದರ್ಶಕರು ರಾಜೇಂದ್ರ ಆರ್ ಕುಲಕರ್ಣಿ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.